ಋತುಮಾನಗಳ ಪರಿಣಾಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಮೂರು ಋತುಮಾನಗಳನ್ನು ಕಾಣ್ತೇವೆ. ಬೇಸಿಗೆ ಕಾಲ, ಮಳೆಗಾಲ ಹಾಗೂ ಚಳಿಗಾಲ. ಈಗ ಚಳಿಗಾಲದಲ್ಲಿ ನಾವು ಇದ್ದೇವೆ. ಈ ಬೇರೆ ಬೇರೆ ಋತುಮಾನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಬೇರೆ ಬೇರೆ ತರಹದ ಪರಿಣಾಮಗಳು ಉಂಟಾಗುತ್ತೋ ಹಾಗೆ ಪಶುಪಾಲನೆಯಲ್ಲಿ ಜಾನುವಾರುಗಳ ಮೇಲೆಯೂ ಕೂಡ ಬೇರೆ ಬೇರೆ ತರಹದ ಪರಿಣಾಮಗಳು ಉಂಟಾಗುತ್ತೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರಬಹುದು ಮತ್ತು ಅದರ ಆಹಾರಕ್ಕೆ ಸಂಬಂಧಪಟ್ಟದ್ದಿರಬಹುದು. ಈ ಎರಡೂ ಕೂಡ ಅದರ ಉತ್ಪಾದನೆ ಏನಿರುತ್ತೋ, ಹಾಲಿನ ಉತ್ಪಾದನೆ ಆಗ್ಬೋದು, ಅದರ ಗರ್ಭ ಕಟ್ಟುವಂತಹದ್ದಿರ್ಬೋದು, ಕರುಗಳನ್ನು ಹಾಕುವಂಥದ್ದಿರ್ಬೋದು, ಈ ಒಂದು ಉತ್ಪಾದನೆಯ ಮೇಲೆ ಬೇರೆ ಬೇರೆ ತರಹದ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಇದನ್ನು ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಆಗ ಏನು ಈ ಉತ್ಪಾದನೆಯ ಮೇಲೆ ಪರಿಣಾಮಗಳು ಉಂಟಾಗುತ್ತೋ ಅದನ್ನು ನಾವು ಸರಿಪಡಿಸಿಕೊಳ್ಬಹುದು ಅಂಥೇಳಿ, ಈ ಯಾವ ಯಾವ ಋತುಮಾನದಲ್ಲಿ ಯಾವ ಯಾವ ಜಾನುವಾರುಗಳ ಮೇಲೆ ಎಂತಹ ಪರಿಣಾಮಗಳು ಉಂಟಾಗುತ್ತೆ, ಅದನ್ನು ಹೇಗೆ ನಾವು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆ ವಿದ್ಯಾ ಅವರು ನಮ್ಮೊಂದಿಗೆ ಇದ್ದಾರೆ. ವಿದ್ಯಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪಶುಪಾಲನೆಯ ಬಗ್ಗೆ ಮತ್ತೆ ವಿವಿಧ ಋತುಮಾನಗಳಲ್ಲಿ ಪಶುಪಾಲನೆಯ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಪಶುಪಾಲನೆ ಅಂತ ಅಂದ್ರೆ ಏನು, ಇಲ್ಲಿಂದ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪಶುಪಾಲನೆ ಅಂತಂದ್ರೆ ವ್ಯವಸ್ಥಿತವಾಗಿ ಪಶುಗಳನ್ನ ಸಾಕೋದು ಸರ್. ವ್ಯವಸ್ಥಿತವಾಗಿ ಆಹಾರ, ವಸತಿ ಮತ್ತು ಅದರ ಆರೋಗ್ಯನ ನಿರ್ವಹಣೆ ಮಾಡ್ಕೊಂಡ್ರೆ ಅದನ್ನ ನಾವು ಸೈಂಟಿಫಿಕ್ ಆಗಿ ಸಾಕೋದನ್ನ ಪಶುಪಾಲನೆ ಅಂತ ಕರಿತೀವಿ. ಹಿಂದೆಲ್ಲ ವೈಜ್ಞಾನಿಕವಾಗಿ ಪಶುಪಾಲನೆಯನ್ನ ಮಾಡ್ತಾ ಇರ್ಲಿಲ್ವ? ಹಿಂದೆ ಎಲ್ಲ ವೈಜ್ಞಾನಿಕವಾಗಿ ಕೆಲವರಷ್ಟೇ ಮಾಡ್ತಾ ಇದ್ರು, ಎಲ್ಲರೂ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ತೋಚದಾಗ ಮಾಡ್ತಿದ್ದೇನೆ. ಇವಾಗ ನಾವು ವೈಜ್ಞಾನಿಕವಾಗಿ ಸರಿಯಾದ ರೀತಿನಲ್ಲಿ ಮಾಡ್ತಿದೀವಿ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಹೈನು ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗ್ತಿದೆ. ಅದನ್ನ ಪೂರೈಸೋದಕ್ಕೋಸ್ಕರ ನಾವು ವೈಜ್ಞಾನಿಕವಾಗಿ ಸಾಕಿದ್ರೆ ಹಸು ಅಥವಾ ಜಾನುವಾರುಗಳನ್ನ ವೈಜ್ಞಾನಿಕವಾಗಿ ಸಾಕೋದ್ರಿಂದ ಪೂರೈಕೆಯನ್ನು ಮಾಡಬಹುದು. ಎಷ್ಟು ಬೇಡಿಕೆ ಇರುತ್ತೋ ಹೈನು ಉತ್ಪನ್ನಗಳಿಗೆ ಅಷ್ಟನ್ನು ಕೂಡ ಬೇಡಿಕೆಯನ್ನ ಮಾಡಬಹುದು, ಆ ಬೇಡಿಕೆಯನ್ನ ಪೂರೈಸಬಹುದು, ಆ ಮೂಲಕ ನಾವು ಗಳಿಕೆಯನ್ನು ಕೂಡ ಮಾಡಿಕೊಳ್ಬಹುದು ಅಂತೇಳಿ. ಯಾಕೆ ಅಂತ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಈ ಪಶುಪಾಲನೆಯ ಮೇಲೆ ಅವಲಂಬಿಸಿದ್ದಾರೆ. ಬಹುತೇಕ ನಮ್ಮ ದೇಶದ ಕೃಷಿಕರು ಏನಿದ್ದಾರೋ ಈ ಎಲ್ಲಾ ಕೃಷಿಕರು ಕೂಡ ಪಶುಪಾಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಕೃಷಿಕರಲ್ಲದವರು ಕೂಡ ಪಶುಪಾಲನೆಯನ್ನ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈ ನಿಟ್ಟಿನಲ್ಲಿ ನಾವು ವೈಜ್ಞಾನಿಕವಾಗಿ ಪಶುಪಾಲನೆಯನ್ನ ಮಾಡಿದ್ದೇ ಆದಲ್ಲಿ ನಾವು ಕೂಡ ಲಾಭವನ್ನ ಮಾಡಿಕೊಳ್ಬಹುದು, ನಮ್ಮ ದೇಶಕ್ಕೂ ಕೂಡ ಒಂದಷ್ಟು ಕೊಡುಗೆಯನ್ನ ನೀಡಬಹುದು ಅನ್ನುವಂಥದ್ದು. ಬಹುತೇಕ ಕೃಷಿಕರು ಪಶುಪಾಲನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿದೆ. ಈ ನಿಟ್ಟಿನಲ್ಲಿ ಈ ಕೃಷಿ ಹಾಗೂ ಪಶುಪಾಲನೆ ನಡುವೆ ಯಾವುದೆಲ್ಲ ತರಹದ ಸಂಬಂಧ ಇದೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಕೃಷಿ ಮತ್ತೆ ಪಶುಪಾಲನೆ ಒಂದು ಬಿಟ್ಟು ಒಂದಿರೋದಿಲ್ಲ ಸರ್, ಒಂದರ ಜೊತೆಗೆ ಒಂದು ಹೋಗುವಂಥದ್ದು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಯಾರೂ ಕೃಷಿಕರು ಪಶುಪಾಲನೆ ಇಲ್ಲದೆ ಕೃಷಿ ಮಾಡ್ತಾ ಇಲ್ಲ, ಅಥವಾ ಪಶುಪಾಲನೆ ಮಾಡೋರು ಕೃಷಿ ಇಲ್ಲದೆ ಪಶುಪಾಲನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ನೋಡಿ, ಕೃಷಿನಲ್ಲಿ ಬರೋ ತ್ಯಾಜ್ಯ ವಸ್ತುಗಳು ಏನಿರುತ್ತೆ ಅದು ಪಶುಪಾಲನೆಗೆ ಬಳಕೆ ಆಗುತ್ತೆ. ಹುಲ್ಲು, ಮೇವು ಮತ್ತೆ ಸಿಪ್ಪೆಗಳು, ಅದನ್ನೆಲ್ಲ ನಾವು ಪಶುಪಾಲನೆಗೆ ಬಳಸ್ಕೋಬಹುದು, ಪಶುಗಳಿಗೆ ಆಹಾರ ಆಗಿ ಕೊಡಬಹುದು. ಪಶುಗಳಿಂದ ಬರೋ ವೇಸ್ಟ್ ಅಂತ ಹೇಳ್ತೀವಿ, ಅದನ್ನ ನಾವು ಕೃಷಿಗೆ ಬಳಸ್ಕೋಬಹುದು. ಹಸುವಿಂದ ಬರೋ ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಮತ್ತೆ ಅವರದು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ನಾವು ಕೃಷಿಗೆ ಗೊಬ್ಬರ ಆಗಿ ಬಳಸ್ಕೋತೀವಿ. ಇವಾಗೆಲ್ಲ ಬಯೋಗ್ಯಾಸ್ ಕನ್ವರ್ಟರ್ಸ್ ಎಲ್ಲ ಬಂದಿದೆ, ಅದರಿಂದಾಗಿ ನಾವು ಮತ್ತೆ ಪಶುಪಾಲನೆಯಿಂದ ಬರುವಂತಹ ವೇಸ್ಟ್ ಗಳನ್ನ ಅಥವಾ ಅದರಿಂದ ಬರುವ ಉತ್ಪನ್ನಗಳನ್ನ ಫಾರ್ಮಸಿಟಿಕಲ್ಗೆ ಬಳಸ್ಕೊಳ್ಳೋದ್ರಿಂದ ಕೃಷಿ ಮತ್ತು ಪಶುಪಾಲನೆ ಎರಡು ಒಂದರ ಜೊತೆಗೆ ಒಂದು ಹೋಗುತ್ತೆ. ಮತ್ತೆ ಪಶುಪಾಲನೆಯಿಂದ ಕೃಷಿಗೆ 40% GDP ಸಹ ಹೋಗ್ತಿದೆ ಸರ್. ಹಾಗಾಗಿ ಪಶುಪಾಲನೆ ಕೃಷಿಯ ಒಂದು ಅವಿಭಾಜ್ಯ ಅಂಗ. ಮತ್ತು ಕೆಲವೊಂದ್ಸಲ ಕೃಷಿಯಿಂದ ನಮಗೆ ಲಾಭ ನಷ್ಟ ಎರಡೂ ಇರುತ್ತೆ, ಲಾಭ ಇರಬಹುದು ಅಥವಾ ನಷ್ಟ ಆಗ್ಬೋದು. ನಷ್ಟ ಆದಾಗ ಪಶುಪಾಲನೆ ಅನ್ನೋದೇನಿರುತ್ತೆ, ಅದು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಒಬ್ಬ ರೈತಿಂಗೆ ಒಂದೆರಡು ಹಸು ಕಟ್ಕೊಂಡ್ರೆ ಅಥವಾ ಎರಡು ಮೇಕೆ ಅಥವಾ ಎರಡು ಕುರಿಗಳನ್ನ ಸಾಕೊಂಡ್ರೆ ಒಂದು ಬ್ಯಾಂಕ್ ಅನ್ನ ರೀತಿ ಕೆಲಸ ಮಾಡುತ್ತೆ ಪಶುಪಾಲನೆ. ತಕ್ಕ ಮಟ್ಟಿಗೆ ಅವನ ಜೀವನ ನಡೆಸಕ್ಕೆ ಎಷ್ಟು ಆದಾಯ ಬೇಕು ಆ ಅಷ್ಟು ಆದಾಯನ ಪಶುಪಾಲನೆ ಕೊಡುತ್ತೆ ಸರ್. ಹಾಗಾಗಿ ಪಶುಪಾಲನೆ ಕೃಷಿಗೆ ಒಂದು ಪೂರಕವಾದ ಮತ್ತು ಅವಿಭಾಜ್ಯವಾದ ಅಂಗ. ಅಂತಂದ್ರೆ ಕೃಷಿಯನ್ನ ಬಿಟ್ಟು ಪಶುಪಾಲನೆಯನ್ನ ಮಾಡ್ಲಿಕ್ಕಾಗಲ್ಲ, ಪಶುಪಾಲನೆಯನ್ನ ಬಿಟ್ಟು ಕೃಷಿಯನ್ನು ಮಾಡ್ಲಿಕ್ಕಾಗಲ್ಲ. ಇವತ್ತು ಮಾಡಬಹುದು ಯಂತ್ರಗಳನ್ನ ಆಧರಿಸಿ, ಆದ್ರೂ ಕೂಡ ನಮ್ಮ ನೈಜವಾದಂತಹ ಬೇಸಾಯ ಅನ್ನುವಂಥದ್ದು ಏನಿದೆಯೋ ಅದು ಪಶುಪಾಲನೆಯ ಜೊತೆ ಸಾಗಿದ್ರೆ ಮಾತ್ರ ಸೂಕ್ತವಾದದ್ದು ಅನ್ನುವಂಥದ್ದು. ತಾವಾಗ್ಲೇ ಹೇಳಿದಾಗೆ ಈ ಕೃಷಿಯಲ್ಲಿ ಏನು ತ್ಯಾಜ್ಯಗಳು ಸಿಗುತ್ತೋ, ಹುಲ್ಲಾಗ್ಬಹುದು, ಸಿಪ್ಪೆ ಆಗ್ಬಹುದು, ಹೊಟ್ಟಾಗ್ಬಹುದು, ಅದ್ರ ಕಾಯಿ ಮತ್ತೆ ಬೀಜಗಳಾಗ್ಬಹುದು, ಇದನ್ನ ನಾವು ಪಶುಪಾಲನೆಯಲ್ಲಿ ಆಹಾರವಾಗಿ ಬಳಕೆಯನ್ನ ಮಾಡಬಹುದು. ಅದೇ ರೀತಿ ಪಶು ತ್ಯಾಜ್ಯ ಅನ್ನುವಂಥದ್ದು ಸಗಣಿ ಆಗಿರ್ಬಹುದು, ಗಂಜಲ ಆಗಿರ್ಬಹುದು, ಇದನ್ನ ನಮ್ಮ ಕೃಷಿಯಲ್ಲಿ ನಾವು ಬಳಕೆಯನ್ನ ಮಾಡಬಹುದು. ಇತ್ತೀಚಿನ ದಿವಸಗಳಲ್ಲಿ ಅದರ ಮೌಲ್ಯವರ್ಧನೆಯನ್ನ ಮಾಡಿ ನಾವು ಬಳಕೆಯನ್ನ ಮಾಡ್ತಾ ಇರುವಂತದ್ದನ್ನ ನೋಡ್ತೇವೆ. ಬಯೋಗ್ಯಾಸ್ ನಲ್ಲಿ ನಾವು ಬಳಕೆ ಮಾಡಿದಾಗ ಅದರ ಮೌಲ್ಯ ಇನ್ನೂ ಹೆಚ್ಚಾಗುತ್ತೆ, ತುಂಬಾ ಚೆನ್ನಾಗಿ ಒಳ್ಳೆಯ ಗೊಬ್ಬರವಾಗುತ್ತೆ. ಅದೇ ರೀತಿ ಬಯೋ ಡೈಜೆಸ್ಟರ್ ಗಳ ಮೂಲಕವೂ ಕೂಡ ನಾವು ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಸರ್, ಈಗ ನೋಡಿರ್ಬೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ತುಂಬಾ ಒತ್ತು ಕೊಡ್ತಾ ಇದಾರೆ, ಹಾಗಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರ ಬದಲು ಹಸುವಿಂದ ಬರೋ ಗೊಬ್ಬರ, ಹಸು ಸಗಣಿಯನ್ನ ಗೊಬ್ಬರ ಮಾಡಿ ಬಳಸಿದ್ರೆ ಅದಕ್ಕೆ ಜಾಸ್ತಿ ಬೆಲೆ ಇದೆ, ಆರ್ಗ್ಯಾನಿಕ್ ಫುಡ್ಸ್ ಗೆನೆ ಜಾಸ್ತಿ ಬೆಲೆ. ಹಾಗಾಗಿ ಪಶುಪಾಲನೆ ವೇಸ್ಟ್ ಏನಿದೆ ಅದು ಯಾವ್ದು ವೇಸ್ಟ್ ಆಗ್ತದೆ, ಅದು ತುಂಬಾ ಸದ್ಬಳಕೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಉತ್ಪನ್ನಗಳು ಅಂತ ಹೇಳಿ. ಈ ಒಂದು ಪಶುಪಾಲನೆಯ ಪ್ರಾಮುಖ್ಯತೆ ಏನು, ಇವತ್ತಿನ ದಿವಸದಲ್ಲಿ ಪಶುಪಾಲನೆ ಅನ್ನುವಂಥದ್ದು ಯಾಕೆ ಬೇಕು ಅಂತೀರಿ? ನಾನು ಆಗ್ಲೇ ಹೇಳಿದೆ ಸರ್, ಜನಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಕೋಟಿಗಟ್ಟಲೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ. ಅದಕ್ಕೆ ತಕ್ಕನಾಗಿ ನಾವು ಆಹಾರ ಪೂರೈಕೆನಾದ್ರೂ ಮಾಡಬೇಕು, ನಮ್ಮ ದೇಶಕ್ಕಾದ್ರೂ ಮಾಡಲೇಬೇಕಾಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಡಿ, ನಮ್ಮ ದೇಶಕ್ಕೆ ಆಹಾರ ಪೂರೈಕೆ ಮಾಡಬೇಕು ಅಂದ್ರೆ ಅಷ್ಟೇ ಜಾಗ ಇದೆ, 100 acres ಜಾಗ ಇದ್ದಿದ್ದು 100 acres ಇದೆ, 10 years 100 acres ಇದೆ, ಭೂಮಿ ಹೆಚ್ಚಲ್ಲ ಅಲ್ವಾ. ಅಷ್ಟರಲ್ಲೇನೆ ನಾವು ಎಷ್ಟು ಬೆಳಿಬಹುದು, ಗೋಧಿನಾಗ್ಲಿ ಅಕ್ಕಿಯನ್ನಾಗ್ಲಿ ರಾಗಿನಾಗ್ಲಿ ಎಷ್ಟು ಬೆಳಿತೀವಿ, ಆದ್ರೆ ಅಷ್ಟೇ ಜಾಗ ಬಳಸ್ಕೊಂಡು ನಾವು ಪಶುಪಾಲನೆ ಮಾಡೋದ್ರಿಂದ ತುಂಬಾ ಜನಗಳಿಗೆ ಆಹಾರ ಪೂರೈಕೆಯನ್ನ ಮಾಡಬಹುದು. ಹಾಲಾಗ್ಲಿ, ಮಾಂಸ, ಮೊಟ್ಟೆ, ಯಾವ್ದಾದ್ರೂ ಒಂದು ರೀತಿಯಲ್ಲಿ ಆಹಾರ ಪೂರೈಕೆ ಮಾಡಬಹುದು. ಎಲ್ಲರೂ ವೆಜಿಟೇರಿಯನ್ ಇಲ್ಲ, ಎಲ್ಲರೂ ನಾನ್ ವೆಜಿಟೇರಿಯನ್ ಇಲ್ಲ. ಇವಾಗ ಅವರವರ ಬೇಡಿಕೆಗೆ ತಕ್ಕನಾಗಿ ನಾವು 1 kg ಆಹಾರವನ್ನ ಹಸುಗೆ ಕೊಟ್ಟು ಅದರಿಂದ ಎಷ್ಟು ಇಳುವರಿ ಬರುತ್ತೆ, ಆ ಇಳುವರಿಯನ್ನ ಪ್ರೋಟೀನ್ ಕಂಟೆಂಟ್ ಆಗಿ ಜನಸಾಮಾನ್ಯರಿಗೆ ಆಹಾರ ಪೂರೈಕೆ ಮಾಡಬಹುದು ಸರ್. ಇದರಿಂದ ಪ್ರತಿ ವರ್ಷವೂ ಕೂಡ ನಾವು 3 ಋತುಮಾನಗಳನ್ನ ನೋಡ್ತೇವೆ, ಬೇಸಿಗೆ, ಚಳಿ ಮತ್ತೆ ಮಳೆಗಾಲ ಅಂತ ಹೇಳಿ. ಈ ಬೇಸಿಗೆ, ಚಳಿ ಮತ್ತೆ ಮಳೆಗಾಲದಲ್ಲಿ ನಮ್ಮ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಉಂಟಾಗುತ್ತೆ. ಬೇರೆ ಬೇರೆ ಋತುಮಾನಗಳಲ್ಲಿ ಬೇರೆ ಬೇರೆ ತರಹದ ಅನಾರೋಗ್ಯ ಕಾಡುತ್ತೆ. ಆಮೇಲೆ ಬೇರೆ ಬೇರೆ ಋತುಮಾನಗಳಲ್ಲಿ ನಾವು ನಮ್ಮದೇ ಆದಂತಹ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಈಗ ಬೇಸಿಗೆಯಲ್ಲಿ ತೆಳುವಾದಂತಹ ಬಟ್ಟೆಯನ್ನ ಹಾಕಬೇಕು, ಅದೇ ರೀತಿ ನಾವು ಚಳಿಗಾಲದಲ್ಲಿ ಗಟ್ಟಿಯಾಗಿರುವಂತದ್ದು ಮತ್ತೆ ಶಾಖವನ್ನು ಉತ್ಪಾದನೆ ಮಾಡತಕ್ಕಂಥ ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ವಿವಿಧ ಋತುಮಾನಗಳು ಏನಿದ್ದಾವೋ ಇವು ಜಾನುವಾರುಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಏನು ಅದರ ಉತ್ಪನ್ನಗಳ ಮೇಲೆ ನಾವು ಇವತ್ತು ಡಿಪೆಂಡ್ ಆಗಿದ್ದೀವೋ ಈ ಉತ್ಪನ್ನಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ವಿವಿಧ ಋತುಮಾನಗಳಲ್ಲಿ ನಾವು ನಮ್ಮ ಜಾನುವಾರುಗಳನ್ನ ಹೇಗೆ ಸಾಕಾಣಿಕೆಯನ್ನ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ 3 ಋತುಮಾನಗಳು ನಮ್ಮ ದೇಶದಲ್ಲಿ ನೋಡ್ತೀವಿ ಸರ್, ಒಂದು ಬೇಸಿಗೆ, ಮತ್ತೆ ಚಳಿಗಾಲ, ಮತ್ತು ಮಳೆಗಾಲ. ಬೇಸಿಗೆ ಮಾರ್ಚ್ ನಿಂದ ಜೂನ್ ವರೆಗೂ ನೋಡ್ತೀವಿ, ಪೀಕ್ ಬೇಸಿಗೆ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ 28-44 degrees ವರೆಗೂ ಹೋಗುತ್ತೆ ಟೆಂಪರೇಚರ್. ಪಶುಗಳಿಗೆ, ಜಾನುವಾರುಗಳಿಗೆ, ಮತ್ತೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಸಾಮಾನ್ಯವಾಗಿ ಒಂದು 15-30 degrees Celsius ವರೆಗೂ ನಾರ್ಮಲ್ ಟೆಂಪರೇಚರ್, ಆಂಬಿಯಂಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅವು ಆ ಟೆಂಪರೇಚರ್ ನಲ್ಲಿ ಅವು ಆರಾಮಾಗಿರ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವಾಗ ಅವಕ್ಕೆ ಚಳಿ ಆಗೋದು ಅಥವಾ ಜಾಸ್ತಿ ಶೆಕೆ ಆಗೋದು, ಅದರಿಂದ ಉದುರುದು ಉತ್ಪನ್ನ ಏನ್ ಬರುತ್ತೆ, ಪಶು ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ. ಇವಾಗ್ಲೇ ಹೇಳಿದಾಗ ಹಾಲಾಗಬಹುದು, ಮಾಂಸ ಆಗಬಹುದು, ಮೊಟ್ಟೆ ಆಗಬಹುದು, ಮತ್ತೆ ಅದರ ಚರ್ಮ ಇರಬಹುದು, ಎಲ್ಲದರ ಮೇಲೂ ಪರಿಣಾಮ ಉಂಟು ಮಾಡುತ್ತೆ. ಈ ಬೇಸಿಗೆನಲ್ಲಿ ಹಾಲಿಂದು ಪ್ರಮಾಣ ಕಡಿಮೆ ಆಗುತ್ತೆ, ಹಾಲು ಪ್ರಮಾಣ ಕಡಿಮೆ ಆಗುತ್ತೆ ಬೇಸಿಗೆನಲ್ಲಿ ಟೆಂಪರೇಚರ್ ಜಾಸ್ತಿ ಆದ್ರೆ. ಮತ್ತೆ ಫ್ಯಾಟ್ ಅಂಡ್ SNF ಅಂತ ಕರಿತೀವಲ್ಲ, ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಬೇಸಿಗೆನಲ್ಲಿ. ಯಾಕೆಂದ್ರೆ ಜಾಸ್ತಿ ಬಿಸಿಲು ಇರುತ್ತೆ, ಜಾಸ್ತಿ ಬಿಸಿಲು ಇದ್ದಷ್ಟು ಪ್ರೊಡಕ್ಷನ್ ಗೆ ಹೋಗೋ ಎನರ್ಜಿ ಏನಿರುತ್ತೆ ಅನಿಮಲ್ ಮೈಂಟೆನೆನ್ಸ್ ಗೆ ಹೋಗುತ್ತೆ. ಇದು ತನ್ನ ಬಾಡಿನ ತಾನು ಕೂಲ್ ಮಾಡ್ಕೋಬೇಕು ಅನಿಮಲ್, ಪ್ರಾಣಿ ಏನಿರುತ್ತೆ ಅದು ಬಾಡಿನ ಕೂಲ್ ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಏನಿರುತ್ತೆ, ಎನರ್ಜಿ ಸಪ್ಲೈ ಇದ್ದಿದ್ದು ಹಸು ತನಗೆ ತಾನೇ ಬಳಕೆ ಮಾಡ್ಕೊಬಿಡುತ್ತೆ. ಹಾಲಿನ ಕಡೆಗೆ ಹೋಗ್ಬೇಕಾಗಿರೋದು ಅದ್ರ ಬಾಡಿ ಕಡೆಗೆ ಹೋಗೋದ್ರಿಂದ ಹಾಲಿನ ಇಳುವರಿ, ಹಾಲಿನ ಗುಣಮಟ್ಟ ಎರಡೂ ಕಡಿಮೆ ಆಗುತ್ತೆ. ಹಾಗೆ ಕೋಳಿಗಳಲ್ಲಿ ಮೊಟ್ಟೆಯ ಇಳುವರಿ ಮತ್ತೆ ಮೊಟ್ಟೆ ಗುಣಮಟ್ಟ ಎರಡೂ ಕಡಿಮೆ ಆಗುತ್ತೆ. ಮತ್ತೆ ಶೀಪ್ ಅಂಡ್ ಗೋಟ್ ಅವುದ್ರಲ್ಲೂ ಅಷ್ಟೇ, ಮಾಂಸದ ಇಳುವರಿ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಆದಷ್ಟು ಆಂಬಿಯಂಟ್ ಟೆಂಪರೇಚರ್, ಏನ್ ಟೆಂಪರೇಚರ್ ರೇಂಜ್ ಇರುತ್ತೆ 15-30 degrees Celsius ಅಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಬೇಸಿಗೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಮುಂಜಾಗ್ರತಾ ಕ್ರಮ ಅಂದ್ರೆ ಮೊದಲು ವಸತಿ ಸರ್, ವಸತಿ ಒಂದು ಓಪನ್ ಹೌಸಸ್ ನ ಪ್ರಿಫರ್ ಮಾಡಬೇಕಾಗುತ್ತೆ. ನೆಲಮಟ್ಟದಿಂದ 1-4 feet ಗೋಡೆ ತಗೊಂಡು ಮತ್ತೆ 1-4 feet ಓಪನ್ ಸ್ಪೇಸ್ ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ 1-4 feet ಆದ್ಮೇಲೆ ರೂಫಿಂಗ್ ಮಾಡ್ಕೋಬೇಕು, ಮೇಲ್ಛಾವಣಿ ಹಾಸ್ಕೋಬೇಕು, ಗಾಳಿ ಚೆನ್ನಾಗಿ ಬೀಸಬೇಕು. ಪೂರ್ವಾಭಿಮುಖವಾಗಿ ಬಾಗಿಲು ಇರಬೇಕು, ಪೂರ್ವ ಪಶ್ಚಿಮ ಇದ್ರೆ ಉತ್ತರ ದಕ್ಷಿಣ ಗಾಳಿ ಬೀಸೋದು ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಶೆಕೆ ಆಗ್ಲಿ ಅಥವಾ ಒಳಗಡೆ ಬಿಸಿ ಬಿಲ್ಡಪ್ ಆಗೋದು ಹೇಳ್ತೀವಲ್ಲ, ಒಳಗಡೆ ಅದು ಹೆಚ್ಚು ಬಿಸಿ ಇರಲ್ಲ, ಗಾಳಿ ಆ ಕಡೆಯಿಂದ ಈ ಕಡೆ ಕ್ರಾಸ್ ವೆಂಟಿಲೇಷನ್ ಆದಾಗೆ ಬಿಸಿ ಇದ್ದಿದ್ದು ಆರಿ ತಣ್ಣಗಾಗುತ್ತೆ. ಮತ್ತೆ ಆಸ್ಬೆಸ್ಟಾಸ್ ಶೀಟ್ ಎಲ್ಲ ಇವಾಗ ಸಾಮಾನ್ಯವಾಗಿ ಅದನ್ನೇ ಯೂಸ್ ಮಾಡ್ತಿರೋದು, ಬಳಕೆ ಮಾಡ್ತಿರೋದು. ಅದಕ್ಕೆ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡ್ಕೋಬಹುದು. ತುಂಬಾ ಬಿಸಿ ಇರೋಕಂತ ಜಾಗದಲ್ಲಿ ಮೇಲ್ಗಡೆಯಿಂದ ಸ್ಪ್ರಿಂಕ್ಲರ್ ಬಿಟ್ರೆ ತಣ್ಣಗಾಗುತ್ತೆ. ಮಧ್ಯಾಹ್ನದೊತ್ತು, ಒಂದ್ ಸಂಜೆ ಹೊತ್ತು ಒಂದ್ ಎರಡ್ ಸಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಎಮ್ಮೆ ಮತ್ತು ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂತನವರು ವ್ಯಾಲೋಯಿಂಗ್ ಟ್ಯಾಂಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಹತ್ರದಲ್ಲಿ ಒಂದ್ ಹೊಂಡ ಮಾಡ್ಕೊಂಡ್ರೆ ಆ ಪ್ರಾಣಿಗಳನ್ನ ಮಧ್ಯಾಹ್ನ ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ಹೊಂಡದಲ್ಲಿ ಒಂದ್ 10 ನಿಮಿಷ ಅರ್ಧ ಗಂಟೆ ಅವು ಬಿದ್ದು ಒದ್ದಾಡಿ ತಮ್ಮ ದೇಹವನ್ನ ತಂಪು ಮಾಡ್ಕೊಳ್ಳುತ್ತೆ. ಅದು ವ್ಯಾಲೋಯಿಂಗ್ ಟ್ಯಾಂಕ್ಸ್ ಒಂದು ಬಳಸ್ಕೋಬಹುದು. ಸಾಮಾನ್ಯವಾಗಿ ಕೃಷಿ ಹೊಂಡ ಅಂತ ಹೇಳಿರುತ್ತೆ, ಅದನ್ನೇ ನಾವು ಪ್ರಾಣಿಗಳು ಕೂಡ ಹೋಗಲ್ಲಿ ನಿಲ್ಲುವ ಹಾಗೆ ಕೂರುವ ಹಾಗೆ ಮಾಡ್ಕೊಂಡ್ರೆ ಅಷ್ಟು ಆಳ ಮಾಡ್ಲಿಲ್ಲ ಅಂತ ಅಂದ್ರೆ, ತುಂಬಾ ಆಳ ಇಲ್ಲ ಅಂತಂದ್ರೆ ಅವು ಅದನ್ನೇ ಬಳಕೆ ಮಾಡ್ಕೊಬಹುದು ಸರ್. ಗಾಳಿ ಬೆಳಕು ಚೆನ್ನಾಗಿದ್ರೆ ಸಾಕು, ಇಲ್ಲ ಫ್ಯಾನ್ ಅಳವಡಿಸ್ಕೋಬಹುದು. ಹೊಂಡ ಎಲ್ಲ ಮಾಡುವಷ್ಟು ಜಾಗ ಇಲ್ಲ ಅಂತಂದ್ರೆ ಒಂದೆರಡು ಫ್ಯಾನ್ಗಳು ಹಾಕೊಳ್ಳೋದು. ಮತ್ತೆ ನೀರನ್ನ ಯಥೇಚ್ಛವಾಗಿ ಸಿಗೋ ತರ ಇಡಬೇಕು ಪ್ರಾಣಿಗಳಿಗೆ, ಆಕ್ಸೆಸಿಬಿಲಿಟಿ, ಈಸಿಯಾಗಿ ಹೋಗಿ ನೀರು ಕುಡಿಯೋ ತರ, ಸುಲಭವಾಗಿ ಕುಡಿಯಬೇಕು, ಸುಲಭವಾಗಿ ಹೋಗಿ ಸಿಗೋ ತರ ಇರಬೇಕು ನೀರು. ಮತ್ತೆ ಯಥೇಚ್ಛವಾಗಿ ಇಡಬೇಕು. ಸಮ್ಮರ್ ನಲ್ಲಿ ಸ್ವಲ್ಪ ನೀರಿಗೆ ಜಾಸ್ತಿ ಬೇಡಿಕೆ ಪ್ರಾಣಿಗಳಿಗೆ, 10 ಲೀಟರ್ ಕುಡಿತಾ ಇದ್ದಿದ್ದು ಒಂದ್ 2 ಲೀಟರ್ ಎಕ್ಸ್ಟ್ರಾ ಕುಡಿಬಹುದು ಒಂದ್ ದಿನಕ್ಕೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಕೊಡಬೇಕಾಗುತ್ತೆ. ಇನ್ ಕುರಿಗಳಿಗೆ ಬಂದ್ರೆ ಉಣ್ಣೆ ಎಲ್ಲ ಬೆಳೆಯುತ್ತಲ್ವ, ಹೌದು, ಬೇಸಿಗೆ ಸ್ಟಾರ್ಟ್ ಆಗಕ್ ಮುಂಚೆ ಈ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಸ್ಟಾರ್ಟಿಂಗ್ ನಲ್ಲಿ ಉಣ್ಣೆಯನ್ನ ತೆಗೆಸ್ಬಿಡ್ಬೇಕು, ಶೇರಿಂಗ್ ಮಾಡಿಸ್ಬಿಡ್ಬೇಕು. ಸೊ ಅವಾಗ ಅದಕ್ಕೆ ಅದೇ ನಿಯಂತ್ರಣ ಮಾಡ್ಕೊಳ್ಳುತ್ತೆ, ದೇಹದ ತಾಪಮಾನ ಏನಿರುತ್ತೆ ಅದ ನಿಯಂತ್ರಣ ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಮತ್ತೆ ತಂಪಾದ ಆಹಾರಗಳು, ಸಾಕಷ್ಟು ತಂಪಾದ ಆಹಾರಗಳು, ಈ ಹಸಿರು ಹುಲ್ಲು ಅಥವಾ ಒಣ ಹುಲ್ಲುಗಳನ್ನ ಕೊಟ್ಕೋಬೇಕು. ಈ ಡ್ರೈ ಫೀಡ್ ಏನ್ ಕೊಡ್ತೀವಿ, ಪೆಲೆಟ್ಸ್ ಫಾರ್ಮ್ ಇರ್ಬೋದು, ಪೌಡರ್ಡ್ ಫಾರ್ಮ್ ಫೀಡ್ ಇರುತ್ತೆ, ಅದನ್ನ ಆದಷ್ಟು ಒಂದ್ 100-200 ಗ್ರಾಮ್ ಕಡಿಮೆ ಮಾಡಿದ್ರೆ ಸಾಕಾಗುತ್ತೆ ಸರ್. ಅದರಿಂದ ದೇಹದಲ್ಲಿ ಉತ್ಪಾದನೆ ಆಗುವಂತ ಎಕ್ಸ್ಟ್ರಾ ಹೀಟ್ ಅಂತ ಏನ್ ಹೇಳ್ತೀವಿ, ಎಕ್ಸ್ಟ್ರಾ ಹೀಟ್ ಜನರೇಷನ್, ಅದು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಅದರಿಂದ ದೇಹ ತಾನಾಗಿ ತಾನು ತಂಪಾಗುತ್ತೆ. ಮತ್ತು ಪ್ರೋಬಯೋಟಿಕ್ ಆಹಾರಗಳು ಅಂತ ಹೇಳ್ತೀವಿ, ಯಾವುದು ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುವಂತದ್ದು, ಸ್ವಲ್ಪ ಬೇಗ ಜೀರ್ಣ ಆಗಿ ದೇಹ ಲೈಟ್ನೆಸ್ ಅಂತ ಹೇಳ್ತೀವಿ, ಹಗುರವಾಗುವಂತ ಫೀಲಿಂಗ್ ಬರಬೇಕು ಅನಿಮಲ್ಗಳಿಗೆ. ಹಾಗಾಗಿ ಪ್ರೋಬಯೋಟಿಕ್ ಆಹಾರವನ್ನ ಜಾಸ್ತಿ ಕೊಟ್ರೆ ಬೇಸಿಗೆನಲ್ಲಿ ಬೇಗ ಹಗುರವಾಗಿ ಅನ್ಸುತ್ತೆ ಹೊಟ್ಟೆ, ತನ್ನಿಂದ ತಾನಾಗಿ ಪ್ರಾಣಿಗಳು ಆರಾಮಾಗಿರುತ್ತೆ ಅವಾಗ. ಇದಿಷ್ಟು ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು. ಅದಲ್ಲದೆ ಕೆಲವೊಂದು ರೋಗಗಳು ಬರುತ್ತೆ ಪೌಲ್ಟ್ರಿನಲ್ಲಿ, ಕುಕ್ಕಟಗಳಲ್ಲಿ ನೋಡಿದ್ರೆ, ಕೋಳಿ ಸಾಕಾಣಿಕೆ, ನ್ಯೂ ಕ್ಯಾಸಲ್ ಡಿಸೀಸ್, ಏವಿಯನ್ ಇನ್ಫ್ಲೂಯೆನ್ಸಾ, ಫೌಲ್ ಕಾಲೆರಾ ಈ ತರ ಎಲ್ಲ ಬರುತ್ತೆ. ಶೆಕೆ ಇರುವಾಗ ಸಾಮಾನ್ಯವಾಗಿ ಕೋಳಿಗಳು ಸ್ವಲ್ಪ ಕ್ಲೋಸ್ಡ್ ಹೌಸ್ ಅಂತ ಹೇಳ್ತೀವಿ, ಒಂದೇ ಕಡೆ ಜಾಸ್ತಿ ಕೋಳಿಗಳನ್ನ ಬಿಟ್ಟು ಸಾಕೋದ್ರಿಂದ ಹಿಕ್ಕೆ ಇಡುತ್ತಲ್ಲ ಕೋಳಿ ಹಿಕ್ಕೆ, ಅದರಿಂದ ತೇವಾಂಶ ಬಿಲ್ಡ್ ಆಗುತ್ತೆ. ತೇವಾಂಶ ಮತ್ತು ಶೆಕೆ ಎರಡರಿಂದ ಕಾಕ್ಸಿಡಿಯೋಸಿಸ್ ಅಂತ ಒಂದು ರೋಗ ಹೇಳ್ತೀವಿ, ಅದು ಜಾಸ್ತಿ ಬರಕ್ ಸ್ಟಾರ್ಟ್ ಬರ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಫ್ಲೋರ್ ನ ಆವಾಗವಾಗ ಸ್ವಚ್ಛ ಮಾಡ್ತಿರ್ಬೇಕು, ಗಾಳಿ ಚೆನ್ನಾಗಿ ಬರೋ ಹಾಗೆ ಓಪನ್ ವೆಂಟಿಲೇಷನ್ ಇರೋ ತರ ಮನೆಗಳನ್ನ ಬಿಲ್ಡ್ ಮಾಡ್ಬೇಕು. ಮತ್ತು ಕೋಳಿಗಳಿಗೆ ನೀರು ಮಧ್ಯದಲ್ಲಿ ಇಡೋದ್ರ ಬದಲು ಸೈಡ್ ಅಲ್ಲಿ ಇಟ್ಟು ಹೋಗಿ ನೀರು ಕುಡಿಯೋ ತರ ಇಟ್ಟರೆ ಸರಿ ಹೋಗುತ್ತೆ ಸರ್. ಹೀಗೆ ಬೇಸಿಗೆಯಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮ. ಇದೇ ರೀತಿ ಬೇಸಿಗೆಯನ್ನ ಕಳೆದ್ಮೇಲೆ ನಮಗೆ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲದಲ್ಲಿ ಈ ಪಶು ಸಾಕಾಣಿಕೆಯ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ, ಅವುಗಳನ್ನು ನಿರ್ವಹಣೆ ಮಾಡುವಂತದ್ದು ಹೇಗೆ? ಜುಲೈಯಿಂದ ಸೆಪ್ಟೆಂಬರ್ ಮಳೆಗಾಲ ಇರುತ್ತೆ, ಇದರಲ್ಲಿ ತಾಪಮಾನ ಹೆಚ್ಚು ವೇರಿಯೇಷನ್ ಏನಿರಲ್ಲ, ಈ ಒಂದು 28-30 ಅಷ್ಟರಲ್ಲೇ ಇರುತ್ತೆ. ಇಷ್ಟು ತಾಪಮಾನ ಸೂಕ್ತವಾದ ತಾಪಮಾನ ಜಾನುವಾರುಗಳಿಗೆ. ಆದ್ರೆ ಇಲ್ಲಿ ತೊಂದರೆ ಏನು ಅಂತಂದ್ರೆ ಜಾಸ್ತಿ ತೇವಾಂಶ ಇರುತ್ತೆ, ಯಾವಾಗ್ಲೂ ಮಳೆ ಬರ್ತಾನೆ ಇರೋದ್ರಿಂದ ತೇವಾಂಶ ಜಾಸ್ತಿ ಆಗುತ್ತೆ, ಪ್ರಾಣಿಗಳು ಬೀಳೋ ಸಾಧ್ಯತೆ, ಜಾರಿ ಬೀಳುವಂಥದ್ದು, ಮತ್ತೆ ಆ ತೇವಾಂಶಕ್ಕೆ ಶೀತ ಆಗುವಂಥದ್ದು ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ನಮ್ಮ ದೇಶದಲ್ಲಿ ಸಾಕ್ತಿರೋದು ಎಲ್ಲ ಸಂವರ್ಧಿತ ತಳಿಗಳು, ಯಾವುದು ಪ್ಯೂರ್ HF ಹಸುಗಳಾಗ್ಲಿ, ಪ್ಯೂರ್ ಜರ್ಸಿ ಹಸುಗಳಾಗ್ಲಿ, ಆ ತರ ಸಾಕ್ತಿದ್ದಾರೆ ಕೆಲವರು, ತುಂಬಾ ಜನ ಸಾಕ್ತಾ ಇಲ್ಲ. ಆದ್ರೂ ಬಿಸಿ ಜಾಸ್ತಿ ಆದ್ರೆ ಅವಕ್ಕೆ ತಡ್ಕೊಳಕಾಗಲ್ಲ, ಮತ್ತು ತೇವಾಂಶ ಜಾಸ್ತಿ ಆದ್ರೂ ಅವಕ್ಕೆ ತಡ್ಕೊಳಕಾಗಲ್ಲ. ತಣ್ಣಗೆ ಇರ್ಬೇಕು, ತಂಪಾಗಿ ಇರ್ಬೇಕು, ಆದ್ರೆ ತೇವಾಂಶ ಜಾಸ್ತಿ ಇರಬಾರ್ದು. ಈ ಹಸುಗಳು ಮತ್ತೆ ಜಾರಿ ಬೀಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೆಫ್ಟಿ ಬಾಡಿ ಅಂತ ಹೇಳ್ತೀವಿ, ಸ್ವಲ್ಪ ತೂಕ ಜಾಸ್ತಿ ಇರೋದ್ರಿಂದ ಜಾರಿ ಬಿದ್ದ್ಬಿಟ್ರೆ ಅವಕ್ಕೆ ತಡ್ಕೊಳಕಾಗಲ್ಲ. ರಬ್ಬರ್ ಮ್ಯಾಟ್ಸ್ ನ ಪ್ರೊವೈಡ್ ಮಾಡುವಂಥದ್ದು, ಫ್ಲೋರ್ಗೆ ರಬ್ಬರ್ ಮ್ಯಾಟ್ ಹಾಕುವಂಥದ್ದು, ಮತ್ತೆ ಅವಾಗವಾಗ ದನದ ಕೊಟ್ಟಿಗೆ ಏನಿರುತ್ತೆ ಅದನ್ನ ಸ್ವಚ್ಛ ಮಾಡಿ ಗಾಳಿ ಬೆಳಕು ಚೆನ್ನಾಗಿ ಬಂದು ಅದು ಆರ್ಬೇಕು, ತನ್ನಿಂದ ತಾನು ಕೊಟ್ಟಿಗೆ ಆರೋವರೆಗೂ ಅಲ್ಲಿ ಕಟ್ಟಿ ಅಲ್ಲೇ ಸಗಣಿ ಮತ್ತೆ ಯೂರಿನೇಷನ್ ಮಾಡಿಸೋದು, ಗಂಜಲ ಹಾಕ್ಸೋದು ಎಲ್ಲ ಮಾಡಬಾರ್ದು. ಸ್ವಲ್ಪ ಹೊತ್ತು ಆಚೆ ಕಟ್ಟಬೇಕು, ಆಚೆ ಕಟ್ಟಿ ಕೊಟ್ಟಿಗೆ ಒಣಗಿದ್ಮೇಲೆ ಮತ್ತೆ ಒಳಗಡೆ ಕಟ್ಟಬೇಕು. ಪರದೆಗಳನ್ನ ಹಾಕುವಂಥದ್ದು, ಈ ಓಪನ್ ಹೌಸಸ್ ಅಂತ ಏನ್ ಹೇಳಿದೆ ನಾನು, ಅದಕ್ಕೆ ಪರದೆಗಳು ಕ್ಲೋಸ್ ಮಾಡ್ಕೊಳ್ಳುವಂಥದ್ದು, ಜಿಪ್ ಲಾಕ್ ತರದ್ದು ಬರುತ್ತೆ, ಇಲ್ಲ ಅಂತಂದ್ರೆ ಕಿತ್ತು ಅಂಟಿಸುವಂತದ್ದು ಬರುತ್ತೆ. ಆ ತರದಿಂದ ಬೆಳಗ್ಗೆ ಹೊತ್ತು ತೊಳೆದಾಗ ಅದನ್ನ ತೆಗೆದು ಬಿಡ್ಬೋದು. ತೆಗೆದು ಅದು ಚೆನ್ನಾಗಿ ಕೊಟ್ಟಿಗೆಲ್ಲ ಆರೋವರೆಗೂ ಬಿಟ್ಬಿಟ್ಟು ಸಂಜೆ ದನಗಳನ್ನ ಯಾವಾಗ ಒಳಗಡೆ ಕಟ್ತೀವಿ ಅವಾಗ ಪರದೆಗಳನ್ನ ಹಾಕ್ಬಿಟ್ರೆ ಸೊಳ್ಳೆಗಳು ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ, ಮತ್ತೆ ತೀರ ಚಳಿ ಅನ್ಸಲ್ಲ. ಆತರ ನೋಡ್ಕೋಬಹುದು ಸರ್. ಅಂತಂದ್ರೆ ನಾವು ಪರದೆಗಳನ್ನ ಏನ್ ಅಳವಡಿಕೆ ಮಾಡ್ತೀವೋ ಅದನ್ನ ಸುಲಭವಾಗಿ ತೆಗೆಯಬೇಕು, ಜಿಪ್ ಲಾಕ್ ಆರು ಮಾಡಬಹುದು ಅಥವಾ ಅದನ್ನ ಅಂಟಿಸಿ ಮತ್ತೆ ಆಗ್ಬಹುದು. ಸುಲಭವಾಗಿ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಸೂಕ್ತವಾದ. ಇದು ಒಂದು ವಸತಿನಲ್ಲಿ ನೋಡ್ಕೋಬೇಕಾಗಿರೋ ಅಂಶಗಳು. ಇನ್ನು ಆಹಾರ ಪದ್ಧತಿಗೆ ಬಂದ್ರೆ ಸ್ವಲ್ಪ ಜಾಸ್ತಿ ಒಣಗಿರೋದು ಕೊಡ್ಬೇಕಾಗುತ್ತೆ ಆಹಾರ. ಮಳೆಗಾಲದಲ್ಲಿ ನೆನೆಯುತ್ತೆ, ಮೇವೆಲ್ಲ ನೆಂದು ಬಿಟ್ಟಿರುತ್ತೆ, ಸಾಮಾನ್ಯವಾಗಿ ತಿನ್ನಲ್ಲ, ರುಚಿನೂ ಕಡಿಮೆ ಆಗುತ್ತೆ, ಮತ್ತೆ ನೀರು ನೀರು ಸಿಗ್ತಾ ಇದ್ರೆ ಸಾಮಾನ್ಯವಾಗಿ ಗಮನಿಸಿರ್ತೀರ, ಜಾನುವಾರುಗಳು ಯಾವ್ದು ನೀರು ಜಾಸ್ತಿ ಇರುವಂತದನ್ನ ತಿನ್ನಕ್ ಹೋಗಲ್ಲ. ನಾವು ಅಷ್ಟೇ, ಈಗ ಅನ್ನಕ್ಕೆ ನೀರು ಜಾಸ್ತಿ ಆಯ್ತು ಅಂತಂದ್ರೆ ತಿನ್ಲಿಕ್ಕೆ ಆಗುದಿಲ್ಲ, ಹಂಗೆ ತಿನ್ನಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಮೇವನ್ನ ಕುಯ್ದಾದ್ಮೇಲೆ ಅದನ್ನ ಒಂದ್ ಗಂಟೆ ಟೈಮು ಒಣಗಿಸ್ಬಿಡ್ಬೇಕು. ಒಣಗಿಸದಂದ್ರೆ ಬಿಸಿಲಿಗೆ ಹಾಕ್ತಾ ಇದ್ರು ಗಾಳಿ ಚೆನ್ನಾಗಿ ಆಡೋ ಕಡೆ ಹಾಕಿದ್ರೆ ಆ ನೀರನ್ನ ಫ್ಯಾನ್ ಹಾಕಿದ್ರು ಆಗುತ್ತೆ, ತೇವಾಂಶ ಏನಿರುತ್ತೆ ಅದು ಆರ್ ಬಿಡುತ್ತೆ. ಆಮೇಲೆ ಅದನ್ನ ಶಾಫ್ ಕಟಿಂಗ್ ಅಲ್ಲಿ ಶಾಫ್ ಮಾಡಬಹುದು ಅಥವಾ ಹಂಗೇನೆ ಕೊಡೋಂಗಿದ್ರೆ ಹಂಗೆ ಕೊಡಬಹುದು. ಶಾಫ್ ಕಟಿಂಗ್ ಮಾಡಿ ಕೊಟ್ರೆ ಒಳ್ಳೇದು, ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿರುತ್ತೆ, ಯಾವ್ದು ವೇಸ್ಟ್ ಆಗಲ್ಲ ಫುಡ್, ಹಂಗೆ ಕೊಟ್ರೇನೆ ನಡೆಯುತ್ತೆ. ಮತ್ತೆ ಅದರಲ್ಲಿ ಸ್ವಲ್ಪ ಡ್ರೈ ಫೀಡ್ ಅಂತ ಏನ್ ಹೇಳ್ತೀವಿ, ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಫೀಡಿಂಗ್, ಹಿಂಡಿ ಬೂಸ ಅದನ್ನ ಸ್ವಲ್ಪ ಒಂದು 100-200 ಗ್ರಾಂ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಇದು ಮಳೆಗಾಲದಲ್ಲಿ ನಾವು ಅನುಸರಿಸಬೇಕಾದಂತ ಮುಂಜಾಗ್ರತಾ ಕ್ರಮಗಳು. ಮಳೆಗಾಲದಲ್ಲಿ ಯಾವ್ದಾದ್ರು ರೋಗ ರುಜಿನಗಳು ಬರ್ತಕ್ಕಂಥ? ಮಳೆಗಾಲದಲ್ಲಿ ಬರುತ್ತೆ ಸರ್, ರೋಗ ರುಜಿನಗಳು ಸಾಮಾನ್ಯವಾಗಿ ಬರುತ್ತೆ, ಮತ್ತೆ ಹುಳಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಳ್ಳೋದಂತದ್ದು, ಪೊಟ್ಯಾಸಿಯಂ ಪರ್ ಮ್ಯಾಂಗನೇಟ್ ಡಿಪ್ ಮಾಡ್ಕೊಳ್ಳೋಂಥದ್ದು, ಕೆಳಗಡೆ ಜಾನುವಾರು ಕೊಟ್ಟಿಗೆ ಏನಿರುತ್ತೆ ಅದಕ್ಕೆ ಹೋಗೋ ಮುಂಚೆ ಒಂದು ಡಿಪ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಕಾಲಿನಿಂದ ನಾವು ತುಂಬಾ ಧೂಳು, ತುಂಬಾ ರೋಗ ರುಜಿನಗಳನ್ನ, ಮೈಕ್ರೋ ಆರ್ಗಾನಿಸಮ್ಸ್ ಏನಿರುತ್ತೆ, ನಾವು ಎಲ್ಲ ಕಡೆ ಓಡಾಡ್ಕೊಂಡ್ ಬಂದಿರೋದ್ರಿಂದ ನಮ್ಮ ಮೈನಲ್ಲೂ ಇರುತ್ತೆ ಅದು. ಹಾಗಾಗಿ ಕೆಳಗಡೆ ಡಿಪ್ ಮಾಡಿಕೊಂಡು ಒಂದ್ಸಲ ಒಳಗಡೆ ದನದ ಕೊಟ್ಟಿಗೆ ಎಂಟ್ರಾದ್ರೆ ಆದಷ್ಟು ಕಡಿಮೆ ಆಗುತ್ತೆ. ಯಾವುದೇ ಒಂದು ಕೀಟಾಣುಗಳು ಏನ್ ಬಂದಿರುತ್ತೆ ನಮ್ಮಿಂದ ಅದು ಕಡಿಮೆ ಆಗುತ್ತೆ. ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ಫ್ಯುಮಿಗೇಷನ್ ಮಾಡ್ತಾರೆ ಕೆಲವರು, ಇಡೀ ಮನೆಯಲ್ಲಿ ಹೊಗೆ ಹಾಕ್ಬಿಡೋದು. ಆದ್ರಿಂದ ಆದಷ್ಟು ಈ ಹುಣ್ಣೆ ಮತ್ತೆ ಹೇನುಗಳು ಏನಿರುತ್ತೆ, ಚಿಕ್ಕ ಚಿಕ್ಕ ಕೀಟಗಳು ಏನಿರುತ್ತೆ, ಅದು ಕೀಟ ಬಾಧೆಗಳನ್ನ ನಾವು ತಡಿಬಹುದು. ಈಗ ಚಳಿಗಾಲದಲ್ಲಿ ನಾವು ಇದ್ದೇವೆ, ಚಳಿಗಾಲದಲ್ಲಿ ನಮ್ಮನ್ನು ಕೂಡ ಹೆಚ್ಚೆಚ್ಚು ರೋಗಗಳು ಕಾಡುತ್ತೆ. ಈ ನಿಟ್ಟಿನಲ್ಲಿ ಜಾನುವಾರುಗಳನ್ನು ಕೂಡ ನಾವು ಬಹಳ ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಹೇಗೆಲ್ಲ ಚಳಿಗಾಲದಲ್ಲಿ ನಾವು ಆರೈಕೆಯನ್ನ ಮಾಡಬೇಕಾಗುತ್ತೆ? ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈ ಕುರಿ ಮತ್ತು ಮೇಕೆಗಳಿಗೆ ಚಳಿ ತೀರ ತೊಂದರೆ ಕೊಡಲ್ಲ, ಯಾಕಂದ್ರೆ ಅದಕ್ಕೆ ಇನ್ಗ್ರೋನ್ ಹೇರ್ಸ್ ಅಂತ ಏನ್ ಹೇಳ್ತೀವಿ. ಚಳಿಗಾಲ ಶುರುವಾಗುತ್ತೆ ಅನ್ನಕ್ಕಿಂತ ಸ್ವಲ್ಪ ಮುಂಚೆನೆ ಪ್ರಾಣಿಗಳಿಗೆ, ಜಾನುವಾರುಗಳಿಗೆ ಏನಿರುತ್ತೆ, ಹೇರ್ ಕೋಟ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲ್ಗಡೆ ಕೂದಲುಗಳು ಸ್ವಲ್ಪ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಬೇಸಿಗೆನಲ್ಲಿ ಸ್ವಲ್ಪ ಉದುರುತ್ತಾ ಇರುತ್ತೆ, ಆದ್ರೆ ಚಳಿ ಬರೋಕ್ಕಿಂತ ಮುಂಚೆ ತನ್ನಿಂದ ತಾನೇ ಅದು ಹುಟ್ಟುತ್ತೆ. ಜಾನುವಾರುಗಳು ಅವೇ ರೆಡಿ ಆಗ್ತವೆ, ಪ್ರಿಪೇರ್ ಆಗ್ತಾ ಇರುತ್ತೆ ಚಳಿಗಾಲಕ್ಕೆ. ಪ್ರಕೃತಿ ವರ ಅದು. ಕೂದಲು ಜಾಸ್ತಿ ಆದಾಗ ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ, ಅದರಿಂದ ಚಳಿ ಆಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಎಕ್ಸ್ಟ್ರಾ ತುಂಬಾ ಚಳಿಗಾಲ ಇದ್ದಾಗ, ತುಂಬಾ ಟೆಂಪರೇಚರ್ ಒಂದು 15-16 ಡಿಗ್ರಿ ಎಲ್ಲ ಇಳಿದಾಗ ನಾವಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ನಾವು ಮಧ್ಯದಲ್ಲಿ ಇಳಿದು ಪಶುಪಾಲನೆಗೆ ನಾವು ಸಹಾಯ ಮಾಡಬೇಕಾಗುತ್ತೆ, ಪಶುಗಳಿಗೆ ಕೆಲವೊಂದು ವಿಚಾರಗಳಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಗಾಳಿ ಒಳಗಡೆ ಆಚೆ ಈಚೆ ಬರೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ, ತುಂಬಾ ತಣ್ಣಗಿರ ಗಾಳಿಯಿಂದ ಚಳಿ ಆಗುತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಮಳೆಗಾಲದಲ್ಲಿ ಪರದೆಗಳನ್ನ ಹಾಕ್ತಿವಲ್ಲ, ಅದೇ ಪರದೆಗಳು ಇಲ್ಲಿಗೆ ಸೂಕ್ತ ಆಗುತ್ತೆ. ಮತ್ತೆ ಹೀಟರ್ ಗಳನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ, ತುಂಬಾ ಚಳಿ ಇದ್ರೆ ಹೀಟರ್ಸ್. ಈ ಕೋಳಿ ಎಲ್ಲ ಸಾಕೋರು ನೋಡಿರ್ತೀರ, ಕೋಳಿಗಳಿಗೆ ಸಾಮಾನ್ಯವಾಗಿ ಬಾಡಿ ಟೆಂಪರೇಚರ್ ನಮ್ಗಿಂತ ಜಾಸ್ತಿ, ಬೇರೆ ಪಶುಗಳಿಗಿಂತನೂ ಒಂದು 3-4 ಡಿಗ್ರಿ ಜಾಸ್ತಿ ಇರುತ್ತೆ. ಹಾಗಾಗಿ ಹೀಟರ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದು ರೌಂಡ್ ಅಲ್ಯೂಮಿನಿಯಂ ಶೀಟ್ ಇಟ್ಟು ದೊಡ್ಡದು ಒಂದು ಇನ್ಫ್ರಾರೆಡ್ ಬಲ್ಬ್ ಇಟ್ಟು ಮಾಡ್ತಾರೆ ಮರಿಗಳಿಗೆ. ಸಾಮಾನ್ಯವಾಗಿ ದೊಡ್ಡವಾದ್ಮೇಲೆ ಸ್ವಲ್ಪ ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ, ಬಟ್ ಮರಿಗಳಿಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಹೀಟರ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದಲ್ಲದೆ ಪೌಷ್ಟಿಕ ಆಹಾರ ಇಲ್ಲಿ ತುಂಬಾ ಪ್ರಮುಖವಾದದ್ದು ಚಳಿಗಾಲದಲ್ಲಿ, ಯಾಕಂದ್ರೆ ತಿಂದ ಆಹಾರ ಎಲ್ಲ ಏನಿರುತ್ತೆ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ಗೆ ಹೊರಟೋಗುತ್ತೆ. ಏನು ನಾವು ಆಹಾರ ಕೊಡ್ತಿರ್ತೀವಿ 1000 ಕ್ಯಾಲೋರೀಸ್ ಕೊಟ್ರೆ ಅದರಲ್ಲಿ ಆದಷ್ಟು ಜಾಸ್ತಿ ಥರ್ಮೋ ರೆಗ್ಯುಲೇಷನ್ಗೆ ಹೊರಟೋಗುತ್ತೆ, ಬಾಡಿ ಹೀಟ್ ಪ್ರೊಡಕ್ಷನ್ಗೆ. ತನ್ನನ್ನ ತಾನು ಬೆಚ್ಚಿಗೆ ಇಟ್ಕೊಳ್ಳೋದಕ್ಕೆ ಪ್ರಾಣಿ ಏನ್ ಮಾಡುತ್ತೆ, ತಿಂದ ಆಹಾರದಲ್ಲಿ ತನ್ನ ಮೇಲೆ ತಾನು ಜಾಸ್ತಿ ಸ್ಪೆಂಡ್ ಮಾಡ್ಕೊಳ್ಳುತ್ತೆ ಆ ದಿನ. ಹಾಗಾಗಿ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಅಂದ್ರೆ ಹಾಲು ಅಥವಾ ಮಾಂಸ ಮೊಟ್ಟೆ ಏನಾದ್ರೂ ಅದು ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ನಾವೇನ್ ಮಾಡ್ಬೇಕಾಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೋಸ್ಕರನೇ ನಾವು ಇವಾಗ ಪಶುಪಾಲನೆ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ವರ್ತಮಾನ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಅದಲ್ದೇನೆ ಪೌಷ್ಟಿಕ ಆಹಾರ ಅಂದ್ರೆ ಈ ಫ್ಯಾಟ್ ಬೇಸ್ಡ್ ಅಂತ ಹೇಳ್ತೀವಿ, ಕೊಬ್ಬಿನ ಅಂಶ ಜಾಸ್ತಿ ಇರುವಂತದ್ದು, ಪ್ರೋಟೀನ್ ಅಂಶ ಜಾಸ್ತಿ ಇರುವಂತದ್ದು ಆಹಾರವನ್ನ ಕೊಡಬೇಕಾಗುತ್ತೆ. ಆವಾಗ ಕೊಬ್ಬು ಅಂಶ ಜಾಸ್ತಿ ಇದ್ದಾಗ ಅದು ಥರ್ಮೋರೆಗ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನ ಫ್ಲಷಿಂಗ್ ಅಂತ ಕರಿತೀವಿ ಸರ್, ಎಸ್ಪೆಷಲಿ ಈ ಕುರಿಗಳಲ್ಲಿ ಫ್ಲಷಿಂಗ್ ಅಂತ ಹೇಳ್ತೀವಿ. ಈ ಚಳಿಗಾಲಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿ ಕೊಬ್ಬಿನ ಅಂಶ ಇರೋ ಆಹಾರವನ್ನ ಕೊಡೋದನ್ನ ಫ್ಲಷಿಂಗ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಯಾವ ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ? ಚಳಿಗಾಲದಲ್ಲಿ ಇವಾಗ ಎಫ್ ಎಂ ಡಿ ಎಲ್ಲ ಬಂದಿತ್ತು, ಮತ್ತೆ ಇವಾಗ ಹೊಸದಾಗಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಇದೆ, ಚರ್ಮಗಂಟು ರೋಗ ತುಂಬಾ ತೊಂದರೆ ಕೊಡ್ತಾ ಇದೆ ರೈತರಿಗೆ, ತುಂಬಾ ತೊಂದರೆ ಆಗ್ತಿದೆ ಸರ್ ಚರ್ಮಗಂಟು ರೋಗದಿಂದ. ಸಾಮಾನ್ಯವಾಗಿ ಫ್ಲೂ ಬರುತ್ತೆ, ಹಸುಗಳಲ್ಲಿ ಕಡಿಮೆ, ಬಟ್ ಈ ಬ್ಲೂ ಟಂಗ್ ಇವನ್ನೆಲ್ಲ ನೋಡಿರ್ತೀರಾ, ಫ್ಲೂ ಬೇಸ್ಡ್ ವೈರಲ್ ಡಿಸೀಸಸ್ ಯಾವ್ದಿದೆ ಅದು ಅನಿಮಲ್ಗಳಿಗೂ ಬರುತ್ತೆ. ರೋಗಗಳಿಗೆ ತಕ್ಕನಾಗಿ ವ್ಯಾಕ್ಸಿನ್ಗಳಿದೆ, ಎಫ್ ಎಂ ಡಿ ವ್ಯಾಕ್ಸಿನ್ಸ್ ಆಗಿರ್ಬೋದು, ಎಚ್ ಎಸ್ ವ್ಯಾಕ್ಸಿನ್, ಬ್ರುಸೆಲ್ಲಾ ವ್ಯಾಕ್ಸಿನ್ಸ್, ಒಂದೊಂದು ರೋಗಕ್ಕೆ ತಕ್ಕನಾಗಿ ಆಯಾ ಸೀಸನ್ಗಳಿಗೆ ಲಸಿಕೆಗಳಿದೆ. ಎಲ್ಲದನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರೊವೈಡ್ ಮಾಡ್ತಿದೆ, ಆ ಲಸಿಕೆಯನ್ನ ಹಾಕಿಸ್ಕೋಬೇಕು. ಇದಿಷ್ಟು ಮೂರು ಋತುಗಳಲ್ಲಿ ನಾವು ಹೇಗೆ ಪಶುಪಾಲನೆಯನ್ನ ಮಾಡಬೇಕು, ಈ ಋತುಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದಾಗಿ, ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ನಮ್ಮ ಉತ್ಪಾದನೆಯ ಮೇಲೆ ಏನು ದುಷ್ಪರಿಣಾಮವನ್ನು ಬೀರುತ್ತೋ ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಈ ಪಶುಪಾಲನೆಯ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು? ಪ್ರಮುಖ ಅಂಶ ಅಂದ್ರೆ ವಸತಿ, ಆಹಾರ ಮತ್ತು ಆರೋಗ್ಯ ನಿರ್ವಹಣೆ. ಆರೋಗ್ಯ ಮೂರು, ಇದರ ಬಗ್ಗೆ ಒಂಚೂರು ವಿವರವಾಗಿ ನಮ್ಮ ಕೃಷಿಕರಿಗೆ ತಿಳಿಸ್ಕೊಡಿ. ಈ ಮೂರು ಅಂಶಗಳು ವಸತಿ, ಆಹಾರ, ಆರೋಗ್ಯ ನಿರ್ವಹಣೆ ಯಾಕೆ ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆ ಕೃಷಿ ಉತ್ಪನ್ನಗಳ ತರ ಪಶುಪಾಲನೆ ಉತ್ಪನ್ನಗಳು ಬಹಳ ಬೇಕಾಗುತ್ತೆ. ಇವಾಗ ಹಾಲು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಹಾಲಿನ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡೂ ಕಡಿಮೆ ಆಗುತ್ತೆ, ಚಳಿಗಾಲದಲ್ಲಿ ಇರ್ಬೋದು ಅಥವಾ ಬೇಸಿಗೆಗಾಲದಲ್ಲಿ ಇರ್ಬೋದು. ಮತ್ತೆ ಗ್ರೋತ್ ಅಂತ ಏನ್ ಹೇಳ್ತೀವಿ, ಒಂದು ಕರು ಒಂದು ವರ್ಷಕ್ಕೆಲ್ಲ ಹೀಟಿಗೆ ಬರಬೇಕು ಇವಾಗ ಇರೋ ಸ್ಟ್ಯಾಂಡರ್ಡ್ಸ್ ಪ್ರಕಾರ, ಅದೇನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೂ ಅಥವಾ ಟೆಂಪರೇಚರ್ ಕಡಿಮೆ ಆದ್ರೂ ಗ್ರೋತ್ ಡಿಮಿನಿಷ್ ಆಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಮತ್ತೆ ನಿಯೋನೇಟಲ್ ಸರ್ವೈವಬಿಲಿಟಿ, ಕರು ಹಾಕಿರುತ್ತಲ್ಲ ಆ ಕರು ಉಳ್ಕೊಳ್ಳೋದು, ಅದ್ರದ್ದು ನವಜಾತ ಕರುಗಳು ಉಳ್ಕೊಳ್ಳೋದ್ರ ಬಗ್ಗೆನು ಹೇಳ್ಬೇಕಾಗುತ್ತೆ. ಟೆಂಪರೇಚರ್ ತುಂಬಾ ಕಡಿಮೆ ಇದ್ರೆ ಚಳಿ ಜಾಸ್ತಿ ಆಗಿ ಸತ್ತು ಹೋಗುವಂತದ್ದು, ಅಥವಾ ಹೀಟ್ ಸ್ಟ್ರೋಕ್ ಆಗಿ, ಟೆಂಪರೇಚರ್ ಜಾಸ್ತಿ ಇದ್ರೆ ಶೆಕೆ ಜಾಸ್ತಿ ಇದ್ರೆ ಹೀಟ್ ಸ್ಟ್ರೋಕ್ ಆಗಿ ಮರಿಗಳು ಸತ್ತು ಹೋಗುವಂತದ್ದು ಇರುತ್ತೆ. ಅದಲ್ಲದೆ ಗರ್ಭ ಕಟ್ಟೋದನ್ನು ಇಂಪಾರ್ಟೆಂಟ್ ಇಲ್ಲಿ. ಗರ್ಭ ಕಟ್ಟಬೇಕು ಅಂತಂದ್ರೆ ಜಾಸ್ತಿ ಅಥವಾ ತೀರ ಕಡಿಮೆ ಟೆಂಪರೇಚರ್ ಇರಬಾರ್ದು, ಆಂಬಿಯಂಟ್ ಟೆಂಪರೇಚರ್ ಒಂದು 15-30 degrees ಒಳಗಡೆ, ಸಾಮಾನ್ಯವಾಗಿ 28-29 ಹೇಳ್ತೀವಿ ಇದು ಆಪ್ಟಿಮಮ್ ಟೆಂಪರೇಚರ್. ಇಷ್ಟಿದ್ರೆ ಗರ್ಭ ಕಟ್ಟುವಿಕೆನು ಚೆನ್ನಾಗಿರುತ್ತೆ. ಹಾರ್ಮೋನಲ್ ರೆಗ್ಯುಲೇಷನ್ ಪಶುಗಳಲ್ಲಿ, ಹಾರ್ಮೋನಲ್ ರೆಗ್ಯುಲೇಷನ್ ಮನುಷ್ಯರಷ್ಟೇ ಇಂಪಾರ್ಟೆಂಟ್ ಪಶುಗಳಲ್ಲೂ, ಏನು ಈ ಈಸ್ಟ್ರೋಡಿಯಲ್ ಪ್ರೊಡಕ್ಷನ್ ಇರುತ್ತೆ ಅಥವಾ ಈಸ್ಟ್ರಸ್ ಸೈಕಲ್ ಇರುತ್ತೆ, ಋತು ಚಕ್ರ ಅಂತ ಏನ್ ಹೇಳ್ತೀವಿ, ಸೈಕ್ಲಿಂಗ್ ಅಂತ ಏನ್ ಹೇಳ್ತೀವಿ ನಿಮ್ಮನ್ನಲ್ಲಿ, ಆ ಸೈಕ್ಲಿಂಗ್ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ. ಆ ಸೈಕ್ಲಿಂಗ್ ಕರೆಕ್ಟ್ ಆಗಿ ಆದ ಹಾಗೆ ಗರ್ಭ ಕಟ್ಟುವಿಕೆ ಆಗ್ಬೋದು ಅಥವಾ 9 ಕರು ಹಾಕುವಂತದಾಗ್ಬೋದು, ಹಸುಗಳು ಎಮ್ಮೆಗಳು 10 ಕರು ಹಾಕೋದು, ಇದೆಲ್ಲ ಸರಿಯಾದ ಕಾಲಕ್ಕೆ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಹಾರ್ಮೋನಲ್ ರೆಗ್ಯುಲೇಷನ್ ಹ್ಯಾಂಪರ್ ಆದ್ರೆ ಅದು ಗರ್ಭ ಕಟ್ಟೋದಿಲ್ಲ ಅಥವಾ ಅಬಾರ್ಷನ್ ಆಗುತ್ತೆ ಅಥವಾ ಕರುಗಳು ಉಳ್ಕೊಳ್ಳಲ್ಲ ಹುಟ್ಟಿದ್ಮೇಲೆ, ಇದೆಲ್ಲ ತೊಂದರೆಗಳಿರುತ್ತೆ ಸರ್. ಇದನ್ನೆಲ್ಲ ನಾವು ರೆಡ್ಯೂಸ್ ಮಾಡೋದಕ್ಕೆ ಪಶುಪಾಲನೆಯ ಮೂರು ಅಂಶಗಳು ಏನಿರುತ್ತೆ ಇದ್ರ ಮೇಲೆ ಗಮನ ವಹಿಸಬೇಕು, ವಸತಿ, ಆಹಾರ ಮತ್ತು ಆರೋಗ್ಯ. ಋತುಮಾನ ಯಾವುದೇ ಇರಲಿ, ಇಲ್ಲಿ ಪಶುಪಾಲನೆಯಲ್ಲಿ ನಮ್ಮನ್ನ ಸಂದಿಸ್ತಕ್ಕಂತಹ ಪ್ರಮುಖವಾದಂತಹ ಅಂಶಗಳು ಅಂತ ಹೇಳಿದ್ರೆ ವಸತಿ, ಆರೋಗ್ಯ ಮತ್ತೆ ಆಹಾರ. ಈ ಒಂದು ಎಲ್ಲಾ ಋತುಗಳಿಗೆ ತಕ್ಕಂತೆ ನಾವು ವಸತಿಯನ್ನ ಮಾಡಿಕೊಡ್ಬೇಕು, ಅದೇ ರೀತಿ ಅದರ ಆರೋಗ್ಯದ ಕಾಳಜಿಯನ್ನ ಮಾಡಬೇಕು, ಹಾಗೆ ಆಹಾರವನ್ನು ಕೂಡ ನೀಡಬೇಕು. ಈ ವಸತಿ, ಆರೋಗ್ಯ ಮತ್ತೆ ಆಹಾರವನ್ನ ಸಮರ್ಪಕವಾಗಿ ಋತುಮಾನಕ್ಕೆ ಅನುಗುಣವಾಗಿ ನಾವು ಒದಗಿಸಿದ್ದೇ ಆದಲ್ಲಿ ಅದರ ಒಂದು ಉತ್ಪಾದನೆಯ ಮೇಲೆ ಯಾವುದೇ ತರಹದ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ ಅನ್ನುವಂಥದ್ದು. ಪಶುಪಾಲನೆಯ ಉತ್ಪಾದನೆ ಮೇಲೆ ಋತುಮಾನಗಳ ಪರಿಣಾಮ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ. ನನ್ನ ಫೋನ್ ನಂಬರ್ ಸರ್ 845-319-5516. ಇನ್ನೊಮ್ಮೆ ಹೇಳಿ, 845-319-5516. ಒಳ್ಳೆದು ವಿದ್ಯಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಯ ಉತ್ಪಾದನೆ ಮೇಲೆ ಋತುಮಾನಗಳ ಪರಿಣಾಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಋತುಮಾನದಲ್ಲಿ ಎಂತೆಂತಹ ಪರಿಣಾಮಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನು ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಶುಪಾಲನೆ ಉತ್ಪಾದನೆ ಮೇಲೆ ಋತುಮಾನಗಳ ಪರಿಣಾಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಕೆ ವಿದ್ಯಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ

ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಜ್ಕೋಟಿ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ, ಈ ಬೆಸುಗೆ ಬಿರುಗಾಳಿಯೇ ಬಂದರು ಒಡೆಯದು ಎಂದಿಗೂ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಅಂದು ನೋಡಿದೆ ನಿನ್ನನು ಓರನ್ನ, ಸೆರೆ ಮಾಡಿದೆ ನನ್ನನು, ಅರಿಯಲು ಹೇಗೋ ನಾ ಬೆರೆತೆ ನಿನ್ನಲಿ, ತನು ಮನವೆಲ್ಲ ತುಂಬಿ ನಿಂತೆ ನನ್ನಲಿ. ನಿನ್ನನ್ನೇ ಕಂಡೆ ಎಲ್ಲೆಲ್ಲೂ, ನನ್ನನ್ನೇ ಕಂಡೆ ನಿನ್ನಲ್ಲೂ, ನಿನ್ನನ್ನೇ ಕಂಡೆ ಎಲ್ಲೆಲ್ಲೂ, ನನ್ನನ್ನೇ ಕಂಡೆ ನಿನ್ನಲ್ಲೂ. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಯಾವುದೋ ಜನುಮಾಂತರ ಬಂಧನ ಬೆರೆಸಿತು, ಅದು ನಮ್ಮನು ಹಾದಿನ ತಾಳದು ಜೀವ ನಿಮಿಷನೊಂದರು, ಒಂದೇ ಒಂದು ಹನಿಯ ಕಣ್ಣೀರು ಬಂದರು, ನಿನ್ನನು ಮರೆಯಲಾರೆನು, ಅಗಲಿ ಬದುಕಲಾರೆನು, ನಿನ್ನನು ಮರೆಯಲಾರೆನು, ಅಗಲಿ ಬದುಕಲಾರೆನು. ಈ ಬೆಸುಗೆ ಬಿರುಗಾಳಿ ಬಂದರು ಒಡೆಯದು ಎಂದಿಗೂ. ಮುದ್ದಿನ ಹುಡುಗ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದರು. ಮುದ್ದಿನ ಹುಡುಗ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ ಈ ಬೆಸುಗೆ ತಿರುಗಾಡಿಯೇ ಬಂದರು ಒಡೆಯದು ಎಂದಿಗೂ ಕೆಳಗರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿರುವ ಅನುರಾಗ ಅರಳಿತು ಚಿತ್ರದ ಗೀತೆ ಡಾ ರಾಜ್ಕುಮಾರ್ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಸಂಗಮ ಪ್ರೇಮ ಕೆನೆ ಹಾಲು ಸೇರಿದಂತೆ ಏ ಬದುಕು ಕೆನೆ ಹಾಲು